ಮಲಪ್ಪುರ ಸೇರಿ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆ ಜಾರಿಗೆ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೀರಾವರಿ ಯೋಜನೆಗಳ ಜಾರಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಸಚಿವ ಗೋವಿಂದ ಕಾರಜೋಳ. ರಾಜ್ಯಾದ್ಯಂತ ಇದೇ ತಿಂಗಳ 17ರಂದು ಬೃಹತ್ ಕೋವಿಡ್ ಲಸಿಕಾ ಮೇಳ. ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಶುಕ್ರವಾರದಿಂದ 9ರಿಂದ 12ನೇ ತರಗತಿಗಳು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 519ನೇ ಸಂಚಿಕೆ, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ನಂತರ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಲಿದ್ದೀರಿ. ಈಗ ಮೊದಲಿಗೆ ಜಾಹೀರಾತುಗಳು. ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 519ನೇ ಸಂಚಿಕೆ, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ, ವಾತಾವರಣ ಹಿಂಗಿರಬಹುದಾಗ್ಯದ ಅಂಥೇಳಿ, ಬಹುತೇಕ ಆ ಒಂದು ಮಟ್ಟಿನೊಳಗ ವಾತಾವರಣದ ವರ್ತನೆ ಇರಲಿಲ್ಲ ಅನ್ನುವಂತಹ ಅನುಭವ ನಿಮಗೂ ಆಗ್ಯದ ಮತ್ತ ನಮಗೂ ಕೂಡ ಅನುಭವ ಆಗಿದೆ. ಒಂದು ದೃಷ್ಟಿಯಿಂದ ಹೇಳುವುದಾದ್ರೆ ಏನು ಕಳೆದ ವಾರ ವಾತಾವರಣದ ನಡವಳಿಕೆ ಇತ್ತು, ಇದ್ದಿದ್ರೊಳಗ ಸಮಾಧಾನ ತರುವಂತಹ ಒಂದು ವಾತಾವರಣ ಅಂತೇಳಿ ಹೇಳಬಹುದು. ತಜ್ಞರು ಹೇಳಿದ್ರ ಪ್ರಕಾರ ಮೊದಲಿನ 4 ದಿವಸಗಳು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇತ್ತು. ಆ ನಂತರ 12-14 ತನಕ ಏನು ಅವಧಿ ಅದ, 3 ದಿವಸಗಳ ಅವಧಿ, ಈ ಅವಧಿ ಒಳಗ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಮತ್ತ ವ್ಯಾಪಕವಾಗಿ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳಿದ್ರು. ಇದಕ್ಕೆ ಕಾರಣ ಬಂಗಾಳಕೊಲ್ಲಿ ಒಳಗ ಏನು ವಾಯುಭಾರ ಕುಸಿತ ಆಗುವಂತಹ ಒಂದು ನಿರೀಕ್ಷೆ ಮಾಡಿದ್ರು ಹವಾಮಾನ ತಜ್ಞರು. ಅದರ ಪರಿಣಾಮವಾಗಿ ನಮ್ಮ ಉತ್ತರ ಒಳನಾಡಿನೊಳಗಾಯ್ತು, ಆಮೇಲೆ ದಕ್ಷಿಣ ಒಳನಾಡಿನೊಳಗ, ಆಮೇಲೆ ಕೋಸ್ಟಲ್ ಅಂದ್ರ ಕರಾವಳಿ ಪ್ರದೇಶಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳನ್ನ ಏನು ತಜ್ಞರು ನಿರೀಕ್ಷೆ ಮಾಡಿದ್ರು. ಅದೇ ಪ್ರಕಾರವಾಗಿ ಬಂಗಾಳಕೊಲ್ಲಿ ಒಳಗ ವಾಯುವಿಭಾಗದೊಳಗ ಒಂದು ಆಳವಾದಂತಹ ವಾಯುಭಾರ ಕುಸಿತ ಆಗಿದ್ದು ಖರೆ. ಅದರ ಪರಿಣಾಮವನ್ನ ನಾವು ನಮ್ಮ ಜಿಲ್ಲೆಗಳಲ್ಲಿ ನೋಡ್ತಾ ಇಲ್ಲ, ನಮ್ಮ ಭಾಗದೊಳಗ ನೋಡ್ತಾ ಇಲ್ಲ. ಅದರ ಚಲನೆ ಏನಾಯ್ತು ಅಂತಂದ್ರೆ ಒಡಿಶಾ ಕಡೆ, ಆಮೇಲೆ ಛತ್ತೀಸ್ಗಢ ಕಡೆ ಹೋಗಿ ಇಲ್ಲಿ ಅದರ ಪ್ರಭಾವ ಅಷ್ಟಾಗಿ ಕಾಣಿಸ್ಲಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ದೃಷ್ಟಿಯಿಂದ ಇದು ಬಹಳ ಒಳ್ಳೇದಾಯ್ತು ಅನ್ನುವಂತಹ ವಿಚಾರ ತಾವು ಕೂಡ ಹೇಳ್ತಾ ಇದ್ರಿ. ಅನೇಕರು ತಾವು ಕರೆ ಮಾಡಿ ಸರ್ ಈಗ ಏನು ಹೊರಪು ಕೊಟ್ಟದ ವಾತಾವರಣ ಬಹಳ ಚಲೋ ಆಯ್ತು, ನಮ್ಮ ಎಲ್ಲಾ ಕೆಲಸ ಮಾಡ್ಕೊಳ್ಳೋದಕ್ಕ ಅನುಕೂಲ ಆಗಿದೆ. ಆದ್ರೂ ನಾವು ಇಬ್ಬಂದಿ ತನದೊಳಗಿದ್ದೀವಿ ಅಂದ್ರೆ ದ್ವಂದ್ವದೊಳಗಿದ್ದೀವಿ, ಏನು ಕೆಲಸ ಮಾಡಬೇಕು ಮಾಡಬಾರದು ಅನ್ನುವಂಥದ್ದು ಕೆಲವರು ಆ ವಿಷಯ ಕೂಡ ನಮಗ ಕೇಳಿದ್ರು. ಈ ವಾತಾವರಣ ಈ ರೀತಿ ಇರೋದ್ರಿಂದ ಯಾಕಪ್ಪ ಅಂತಂದ್ರ ನಮಗ ಹವಾಮಾನ ತಜ್ಞರು ಏನ್ ಹೇಳ್ತಾರ ಅದನ್ನ ನಾವು ಪಾಲಿಸಬೇಕಾಗ್ತದ. ಅವರು ಮಳೆ ಹೇಳ್ಯಾರ ಅಂತಂದ ಕೂಡಲೇ ಆಗುವಂತ ಸಂಭವಗಳು ಕೂಡ ಇರುವಂತಹ ಸಾಧ್ಯತೆಗಳಿರೋದ್ರಿಂದ ಅದಕ್ಕ ನಾವು ಕಚ್ಚಿ ನಡಿಬೇಕಾಗ್ತದ. ಆದ್ರಿಂದ ಏನು ಕಳೆದ 2-3 ದಿವಸಗಳು ಏನು ಇದ್ದು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಂದರ್ಭ ಹೋಗಿ ಚದುರಿದಂಗ ಅಥವಾ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಬಂದು ಹಿಂಗಾಗಿ ಏನೇ ಕೆಲಸ ಮಾಡಿದ್ರು ಸಹಿತ ಈ ಮಳೆಯನ್ನ ನಾವು ನೋಡಿಕೊಂಡು ಅದರ ಪ್ರಕಾರ ನಮ್ಮ ಯೋಜನೆಗಳನ್ನ ಹಾಕಬೇಕಾಗ್ತದ. ಅದಕ್ಕ ಯಾರ್ಯಾರು ನಮಗ್ ಕರೆ ಮಾಡಿದ್ರು ಅವರಿಗೂ ಕೂಡ ನಾವು ಇದನ್ನೇ ಮಾತು ಹೇಳಿದೀವಿ, ನಿಮಗ ಆಗ್ತಿತ್ತು ಅಂತಂದ್ರ 1-2-3 ದಿವಸಗಳ ಮಟ್ಟಿಗೆ ನಿಮ್ಮ ಕೆಲಸಗಳನ್ನ ಮುಂದೂಡ್ರಿ ಅನ್ನುವಂತಹ ಮಾತನ್ನ ಹೇಳಿದ್ವಿ. ಅದೇ ಪ್ರಕಾರ ತಾವು ನಡ್ಕೊಂಡಿದ್ದೀರಿ ಮತ್ತೆ ಎಲ್ಲೆಲ್ಲಿ ಸಾಧ್ಯದ ತಾವು ತಮ್ಮ ಕೆಲಸಗಳನ್ನ ಮಾಡಿಕೊಂಡಿದ್ದೀರಿ, ಸಂತೋಷದ ವಿಷಯ. ನಾವು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಂಥ ಒಂದು ವಾತಾವರಣ ನಮಗೆ ಸಿಗ್ತದ ಅಂತ ಹೇಳಿ, ಆದ್ರೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ವಿ ಅನ್ನೋದನ್ನ ಗಮನಿಸಬೇಕು. ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರ ನಮ್ಮ ಆಶಯಗಳು ಫಲಿಸ್ತಾವ ಅನ್ನೋದಕ್ಕ ಈ ಒಂದು ವಾರ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಏನೇ ಆದ್ರೂ ಕೂಡ ನಮ್ಮ ರೈತರಿಗೆ ಈ ಒಂದು ವಾರ ಏನದ ಸ್ವಲ್ಪ ಸಮಾಧಾನ ನೀಡಿದಂತಹ ವಾರ, ಮತ್ತ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಒಂದು ಆಶಾದಾಯಕವಾಗಿ ಭರವಸೆದಾಯಕವಾಗಿ ನಮಗ ಅನುಕೂಲ ಕೊಡುವಂತಹ ಒಂದು ವಾರ ಆಗಿರಬಹುದು ಅನ್ನುವಂತಹ ಭರವಸೆಯನ್ನ ನಾವು ಹೊಂದೋಣಂತ. ಆತ್ಮೀಯರೇ, ಈಗ ನಾವು ಹೆಚ್ಚು ಕಡಿಮೆ ಈ ಮುಂಗಾರು ಏನದಲ್ಲ ಈ ಸೀಸನ್ ಎಂದು ಮುಂಗಾರು ಇದು ಮುಗಿಯುವಂತಹ ಹಂತದೊಳಗ ಇದ್ದೀವಿ. 30 ಸೆಪ್ಟೆಂಬರ್ ಈ ಸಲದ ಮುಂಗಾರು ಕೊನೆ ಆಗುತ್ತದ. ಮತ್ತ ಇಲ್ಲಿ ತನಕ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ನೋಡೋಣ. ವಿಶೇಷವಾಗಿ ಭಾರತೀಯ ಹವಾಮಾನ ಇಲಾಖೆಯವರು ಆಗಸ್ಟ್ ನೊಳಗ ಆದಂತಹ ಮಳೆ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಆಗಸ್ಟ್ ನೊಳಗ ನಾವು ನಿರೀಕ್ಷೆ ಮಾಡಿದಂಗ ಮಳೆ ಆಗಲಿಲ್ಲ, 24% ಕೊರತೆಯನ್ನ ಈ ಸಮಯದೊಳಗ ನಾವು ಅನುಭವಿಸಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಅತಿ ಕಡಿಮೆ ಅನ್ನುವಂತಹ ಮಾಹಿತಿ ಇಲ್ಲದ 2009 ನಂತರ ಇಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ವಿ. ಒಂದ್ 2 ಅವಧಿ ಒಳಗ ಆಗಸ್ಟ್ ನೊಳಗ ಮಾನ್ಸೂನ್ ಬಹಳಷ್ಟು ದುರ್ಬಲವಾಗಿತ್ತು. 9-16 ಆಗಸ್ಟ್ ಅವಧಿ, ಆಮೇಲೆ ಅದರ ನಂತರ 23-27 ಈ ನಡುವಿನ ಅವಧಿ ಒಳಗ 2 ಸಲ ಮಾನ್ಸೂನ್ ಬಹಳಷ್ಟು ವೀಕ್ ಆಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನ ನಮ್ಮ ಇಡೀ ದೇಶದ ಮಳೆಯನ್ನ ತಗೊಂಡ್ರ ಆಗಸ್ಟ್ ನೊಳಗ ಮಧ್ಯ ಭಾರತದೊಳಗ 39% ಕೊರತೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮಧ್ಯ ಭಾರತ ಅಂತಂದ್ರೆ ಇದ್ರೊಳಗ ಮಹಾರಾಷ್ಟ್ರ ಬರ್ತದ, ಗುಜರಾತ್, ಗೋವಾ, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಒಡಿಶಾ ಈ ದೊಡ್ಡ ರಾಜ್ಯಗಳು ಬರ್ತವ. ಇಲ್ಲಿ ಈ ಭಾಗದೊಳಗ 39% ಕೊರತೆ ಆಯ್ತು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ವಾಯವ್ಯ ಭಾರತ ಅಂತಂದ್ರೆ ಬಹುತೇಕ ಎಲ್ಲ ಉತ್ತರ ಭಾರತದ ಏನು ರಾಜ್ಯಗಳದಾವ ಅವೆಲ್ಲ ವಾಯವ್ಯ ಭಾರತದೊಳಗ ಬರ್ತಾವ. ಇಲ್ಲಿ 30% ಕೊರತೆ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ದಕ್ಷಿಣ ಭಾರತದೊಳಗ ಅಂದ್ರ ನಮ್ಮ ಏರಿಯಾದೊಳಗ ನಾವೆಲ್ಲ ದಕ್ಷಿಣ ಭಾರತದೊಳಗ ಬರ್ತೀವಲ್ಲ, ಇಲ್ಲಿ 10% ಕೊರತೆಯನ್ನ ನಾವು ಅನುಭವಿಸಿದೀವಿ ಅನ್ನುವಂತಹ ಒಂದು ಮಾಹಿತಿ ಅದ. ಇನ್ನ ಈಶಾನ್ಯ ಭಾರತದೊಳಗ ಮಾತ್ರ, ಈಶಾನ್ಯ ಭಾರತ ನಿಮಗ ಗೊತ್ತಲ್ಲ, ಆ ಕಡೆ ಮಿಜೋರಾಂ, ಅಸ್ಸಾಂ ಇವೇನ್ ಏರಿಯಾಗಳು ಬರ್ತಾವ, ಪಶ್ಚಿಮ ಬಂಗಾಳ, ಈ ಏರಿಯಾದೊಳಗ ಈ ಸಲ 2% ಹೆಚ್ಚಾಯ್ತು ಮಳೆ ಆಗಸ್ಟ್ ನೊಳಗ ಅನ್ನುವಂತಹ ಮಾತು. ಕೇವಲ ಈಶಾನ್ಯ ಭಾರತದೊಳಗೆ ಮಾತ್ರ ಹೆಚ್ಚಿನ ಮಳೆ ಆಗ್ಯದ, ಇಲ್ಲಪ್ಪ ಅಂತಂದ್ರೆ ಎಲ್ಲ ಕಡೆ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದಿಷ್ಟು ಮಾಹಿತಿ ಅದ. ಜೂನ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 1ರ ತನಕ ಏನು ಅವಧಿ ಅದ, ಈ ಅವಧಿ ಒಳಗ ನಮ್ಮ ರಾಜ್ಯದೊಳಗ ಎಷ್ಟು ಮಳೆ ಆಯಿತು ಮತ್ತ ಅದರ ಪರಿಸ್ಥಿತಿ ಏನದ ಅನ್ನೋದನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮ ರಾಜ್ಯದೊಳಗ ಈ ಅವಧಿಯೊಳಗ 1 ಜೂನ್ ದಿಂದ 1 ಸೆಪ್ಟೆಂಬರ್ ತನಕ 717 ಮಿಲಿಮೀಟರ್ ನಷ್ಟು ಮಳೆ ಆಗಬೇಕು. ಆದರೆ ಆಗಿದ್ದು 770 ಮಿಲಿಮೀಟರ್ ನಷ್ಟು, ಅಂದ್ರೆ ಹೆಚ್ಚಿನ ಮಳೆಯನ್ನ ನಾವು ನಮ್ಮ ರಾಜ್ಯದೊಳಗ ಈ ಅವಧಿಯೊಳಗ ನೋಡಿದ್ವಿ. 7% ಏರಿಕೆಯನ್ನ ಈ ಸಮಯದೊಳಗ ನಾವು ನೋಡ್ತಾ ಇದ್ದೀವಿ. ಉತ್ತರ ಒಳನಾಡಿನೊಳಗ ಅಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ 382 ಮಿಲಿಮೀಟರ್ ನಷ್ಟು ಮಳೆ ಆಗಬೇಕು, ಆದ್ರೆ ಇಲ್ಲಿ ಸಾಕಷ್ಟು ಹೆಚ್ಚಿನ ಮಳೆಯನ್ನೇ ನಾವು ನೋಡ್ತಾ ಇದ್ದೀವಿ. 522 ಮಿಲಿಮೀಟರ್ ನಷ್ಟು ಮಳೆಯಾಗಿದೆ. ಆದಂತಹ ಮಳೆ ಅಂದ್ರೆ 37% ಹೆಚ್ಚಿನ ಮಳೆಯನ್ನ ಈ ಅವಧಿಯೊಳಗ ನಾವು ನೋಡ್ತಾ ಇದ್ದೀವಿ. ಜೂನ್ 1ರಿಂದ ಸೆಪ್ಟೆಂಬರ್ 1ರ ತನಕ ಏನ ಅವಧಿ ಅದ, ಈ ಅವಧಿಯೊಳಗ 37% ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ದಕ್ಷಿಣ ಒಳನಾಡಿನೊಳಗೂ ಕೂಡ ಹೆಚ್ಚಿನ ಮಳೆ ಅದ, 11% ಹೆಚ್ಚಿನ ಮಳೆ ಆಗಿದ್ದು ಇಲ್ಲಿ ದಾಖಲು ಆಗಿದೆ. ಆದ್ಮೇಲೆ ಇಲ್ಲಿ ಒಂದು ತಾವು ಗಮನಿಸಬೇಕು, ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಮುನ್ಸೂಚನೆಯನ್ನ ನಮಗೆ ಯಾವಾಗ ಮಾನ್ಸೂನ್ ಬಗ್ಗೆ ಹೇಳುವಂತಹ ಸಂದರ್ಭದೊಳಗ ಹೇಳಿದ್ರು. ಏನು ಅಂತಂದ್ರ, ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸಾಮಾನ್ಯವಾದಂತಹ ಒಂದು ಮಳೆ ಇರ್ತದ ಅನ್ನೋದ್ರ ಜೊತೆಗೇನೆ ಸ್ವಲ್ಪ ಹೆಚ್ಚಿನ ಮಳೆ ಈ ವರ್ಷ ಆಗಬಹುದು, ಈ ಹಂಗಾಮಿನೊಳಗ ಆಗಬಹುದು ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಅವರ ಒಂದು ಲೆಕ್ಕದ ಪ್ರಕಾರ ಈ ಸಲ ಇಲ್ಲಿ ತನಕ ಅಂತೂ ನಾವು ಅಂದ್ರ ಸೆಪ್ಟೆಂಬರ್ 1ರ ತನಕ ಅಂತೂ ನಾವು ಲೆಕ್ಕ ನೋಡಿದ್ರ 37% ಹೆಚ್ಚಿನ ಮಳೆ ಅಂತೇನೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಹೆಚ್ಚಿನ ಮಳೆಯನ್ನೇ ನಾವು ಇಲ್ಲಿ ತನಕ ಪಡ್ಕೊಂಡೀವಿ ಅನ್ನುವಂತ ವಿಚಾರ ಇಲ್ಲದ. ಇನ್ನ ಕಳೆದ ವಾರ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮಳೆ ಆಯ್ತು ಮತ್ತ ಹೆಚ್ಚು ಮಳೆ ಆಯ್ತು ಕಡಿಮೆ ಮಳೆ ಆಯ್ತು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಅವಧಿ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 9ರ ತನಕ ಇರುವಂತಹದ್ದು. ಸರಾಸರಿಯಾಗಿ ಹೇಳಬೇಕು ಅಂತಂದ್ರ ಸಾಮಾನ್ಯವಾಗಿ ನಮ್ಮ ರಾಜ್ಯದೊಳಗ 26 ಮಿಲಿಮೀಟರ್ ನಷ್ಟು ಮಳೆ ಆಗಬೇಕು ಈ ಅವಧಿ ಒಳಗ, ಆದ್ರೆ ಆಗಿದ್ದು 50 ಮಿಲಿಮೀಟರ್ ನಷ್ಟು ಮಳೆ ಆಯ್ತು, ಅಂದ್ರ 92% ಹೆಚ್ಚು ಮಳೆಯನ್ನ ನಾವು ಈ ಸಮಯದೊಳಗ ನೋಡ್ತಾ ಇದ್ದೀವಿ. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ಸಲ ಈ ಅವಧಿ ಏನದ 2ರಿಂದ 9 ಸೆಪ್ಟೆಂಬರ್ ಈ ಅವಧಿ ಏನದ, ಈ ಅವಧಿ ಒಳಗ ಅತ್ಯುತ್ತಮವಾದಂತಹ ಒಂದು ಮಳೆ ಆಗಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟ್, ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ರಾಯಚೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿರುವುದನ್ನ ದಾಖಲು ಮಾಡಲಾಗಿದೆ. ಬೀದರ್ ಜಿಲ್ಲೆ ಒಳಗ 143% ಮಳೆ, ಆದ್ರೆ ಕಲಬುರಗಿ ಜಿಲ್ಲೆ ಒಳಗ 115% ಹೆಚ್ಚಿಗಾಗಿದೆ. ವಿಜಯಪುರದೊಳಗ 113, ಬಾಗಲಕೋಟ್ನೊಳಗ 82, ಕೊಪ್ಪಳದೊಳಗ 81, ಬಳ್ಳಾರಿ ಒಳಗ 105, ಯಾದಗಿರಿ ಜಿಲ್ಲೆ ಒಳಗ 71, ರಾಯಚೂರು ಜಿಲ್ಲೆ ಒಳಗ 60% ಈ ರೀತಿಯಾಗಿ ಅತ್ಯದ್ಭುತವಾಗಿ ಮಳೆ ಆಗಿದೆ 2ರಿಂದ ಸೆಪ್ಟೆಂಬರ್ 9ರ ಅವಧಿ ಒಳಗ ನಮ್ಮ ರಾಜ್ಯದೊಳಗ ಮತ್ತ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಚಿತ್ರಣವನ್ನ ನೋಡಿದ್ರಲ್ಲ, ಈ ಹಂಗಾಮಿನೊಳಗ ಯಾವ ರೀತಿ ಇಲ್ಲಿ ತನಕ ನಮಗ ಮಳೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೋಡಿದ್ರಿ. ಇನ್ನ ನಿನ್ನೆ ಉತ್ತರಿ ಅಥವಾ ಉತ್ತರ ಮಳೆಯ ಪ್ರವೇಶ ಆಗಿದೆ. ಈ ಮಳೆಯ ಅವಧಿ ಬರುವ ಸೆಪ್ಟೆಂಬರ್ 27ರ ತನಕನೂ ಇರ್ತದ. ಈ ಒಂದು ಹಂಗಾಮಿನೊಳಗ ಉತ್ತರಿ ಮಳೆ ಉತ್ತಮ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಂಡಮಾರುತ ಉಂಟಾಗಿ ಕೆರೆ ಕಟ್ಟೆ ತುಂಬುತ್ತಾವ ಅನ್ನುವಂತ ಮಾತದ. ಉತ್ತರ ಪ್ರದೇಶದೊಳಗ ಹೆಚ್ಚು ಮಳೆಯಿಂದಾಗಿ ನಷ್ಟ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. 1 ಮತ್ತು 4ನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂತಹ ಜೋರು ಮಳೆ ಆಗಬಹುದು. 1 ಮತ್ತು 4ನೇ ಚರಣ ಅಂತಂದ್ರ ಆರಂಭದೊಳಗ ಮತ್ತ ಕೊನೆಯ ಚರಣದೊಳಗ ಗಾಳಿಯಿಂದ ಕೂಡಿದಂತಹ ಜೋರು ಮಳೆ ಆಗಬಹುದು ಅನ್ನುವಂತಹ ಮಾತು ಅದ. 2 ಮತ್ತು 3ನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕದೊಳಗ ಜಡಿ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಸೆಪ್ಟೆಂಬರ್ 15, 17, 18, 19, 20, 21, 22, 24 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಕೊಡ್ತಾ ಇದ್ದಾರೆ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಸೆಪ್ಟೆಂಬರ್ 15, 17, 18, 19, 20, 21, 22, 24 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತ ಸಂಭವ ಅದ. ಇಷ್ಟು ವಿಚಾರ ಮತ್ತ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಅತ್ಮ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಸೆಪ್ಟೆಂಬರ್ 15 ಬರುವ ಮಂಗಳವಾರ ಸೆಪ್ಟೆಂಬರ್ 21 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ, ತಾವು ಬಯಸುವಂತಹ ಒಂದು ಹೊರಪಿನ ವಾತಾವರಣ, ಬಿಸಿಲಿನ ವಾತಾವರಣ, ಮತ್ತೆ ಅದರ ಜೊತೆಗೆ ಮಳೆಯ ವಾತಾವರಣ ಕೂಡ, ಅಂದ್ರ ಒಳ್ಳೆ ಮಿಶ್ರ ವಾತಾವರಣ ಆದ್ರೂ ಕೂಡ ತಮಗೆಲ್ಲರಿಗೂ ಒಳ್ಳೇದಾಗುವಂತಹ ಒಂದು ವಾತಾವರಣ ಬರುವ ವಾರದೊಳಗ ಅದ ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಮೊದಲಿನ 4 ದಿವಸಗಳು ಅಂದ್ರ ಬುಧವಾರ 15 ಶನಿವಾರ 18 ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ, ಅಲ್ಲಲ್ಲಿ ಮಳೆ ಆದರೂ ಸಹಿತ ಅದರಿಂದ ಬಹುಶಃ ತಮಗೇನು ಬಾಧೆ ಆಗಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದ. ಆಮೇಲೆ ರವಿವಾರ 19 ಮಂಗಳವಾರ 21 ತನಕ ಈ ಏನು 3 ದಿವಸಗಳದಾವ, ಈ 3 ದಿವಸಗಳಲ್ಲಿ ವಾತಾವರಣ ಬೇರೆ ಆಗ್ತದ. ಮಳೆಯ ವಾತಾವರಣ ಈ 3 ದಿವಸಗಳಲ್ಲಿ ನಾವು ನೋಡಬಹುದಾಗ್ಯದ. ರವಿವಾರ ಸಾಯಂಕಾಲದಿಂದ ವಾತಾವರಣ ಬದಲಾಗುವಂತಹ ಲಕ್ಷಣಗಳದಾವ. ಆ ನಂತರ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಈ ಸಮಯದೊಳಗ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಒಂದೆರಡು ಕಡೆ ಗುಡುಗು ಮಿಂಚುಗಳು ಈ ಮಳೆಯ ಜೊತೆಗೆ ಇರಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %40, ಗುರುವಾರ 16, ಶನಿವಾರ 18 ಈ 2 ದಿವಸ %50, ಶುಕ್ರವಾರ 17 %35, ರವಿವಾರ 19 %70, ಸೋಮವಾರ 20 ಮತ್ತು ಮಂಗಳವಾರ 21 %85 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 15 ಮತ್ತು ಶುಕ್ರವಾರ 17 ಮಳೆಯ ಸಾಧ್ಯತೆಗಳು ಕೇವಲ %20, 16 ಗುರುವಾರ 25, ಶನಿವಾರ 18 %50, ರವಿವಾರ 19 %85, ಸೋಮವಾರ 20 ಮತ್ತು ಮಂಗಳವಾರ 21 %90 ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 15, ಗುರುವಾರ 16 ಈ 2 ದಿವಸ ಮಳೆಯ ಸಾಧ್ಯತೆಗಳು ಕೇವಲ %30, ಶುಕ್ರವಾರ 17 %20, ಶನಿವಾರ 18 %25, ರವಿವಾರ 19 %55, ಸೋಮವಾರ 20 ಮತ್ತು ಮಂಗಳವಾರ 21 %85. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %20, ಗುರುವಾರ 16 %55, ಶುಕ್ರವಾರ 17 %35, ಶನಿವಾರ 18 %50, ರವಿವಾರ 19 %75, ಸೋಮವಾರ 20 %80 ಮತ್ತು ಮಂಗಳವಾರ 21 %85 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %40, ಗುರುವಾರ 16 ಮತ್ತು ಶನಿವಾರ 18 %55, ಶುಕ್ರವಾರ 17 %45, ರವಿವಾರ 19 %70, ಸೋಮವಾರ 20 %80, ಮಂಗಳವಾರ 21 %85. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %40, ಗುರುವಾರ 16 %35, ಶುಕ್ರವಾರ 17 %30, ಶನಿವಾರ 18 %50, ರವಿವಾರ 19 %70, ಸೋಮವಾರ 20 %85, ಮಂಗಳವಾರ 21 %90 ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆಗೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %25, ಗುರುವಾರ 16 %45, 17 ಶುಕ್ರವಾರ 40, ಶನಿವಾರ 18 ಮತ್ತು ರವಿವಾರ 19 %55, ಸೋಮವಾರ 20 %85 ಮತ್ತು ಮಂಗಳವಾರ 21 %80. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %25, ಗುರುವಾರ 16 %45, ಶುಕ್ರವಾರ 17 %30, ಶನಿವಾರ 18 %50, ರವಿವಾರ 19 ಮತ್ತು ಮಂಗಳವಾರ 21 %80 ಮತ್ತು ಸೋಮವಾರ 20 %85. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 15 ಮಳೆಯ ಸಾಧ್ಯತೆಗಳು %30, ಗುರುವಾರ 16, ಶನಿವಾರ 18 %55, ಶುಕ್ರವಾರ 17th, 35, ರವಿವಾರ 19 ಮತ್ತ ಸೋಮವಾರ 20, ಈ ಎರಡು ದಿವಸ %80 ಮತ್ತ ಮಂಗಳವಾರ 21st 85%. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 15th ಮತ್ತ ಗುರುವಾರ 16th ಮಳೆಯ ಸಾಧ್ಯತೆಗಳು %35, ಶುಕ್ರವಾರ 17th 25, ಶನಿವಾರ 18th 40, ರವಿವಾರ 19th 80, ಸೋಮವಾರ 20th ಮತ್ತು ಮಂಗಳವಾರ 20th %90 ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗೆ ಬಹುತೇಕ ಮಿಶ್ರ ವಾತಾವರಣ ಇರಬಹುದಾಗಿದೆ. ವಿಶೇಷವಾಗಿ ತಮಗ ಯಾವ ರೀತಿಯಾದಂತಹ ಒಂದು ವಾತಾವರಣ ಬೇಕು ಅದೇ ರೀತಿಯಾದಂತಹ ಒಂದು ವಾತಾವರಣವನ್ನ ನಾವು ಪಡಿಬಹುದಾಗಿದೆ. ತಮ್ಮ ಕೃಷಿ ಕಾರ್ಯಗಳಿಗೆ ಮೊದಲಿನ 4 ದಿವಸಗಳು ಪ್ರಶಸ್ತವಾಗಿವೆ ಅಂತ ಹೇಳಿ ಹೇಳಬಹುದು. ಅಲ್ಲಲ್ಲಿ ಹಗುರವಾಗಿ ಮಳೆ ಬಂದರೂ ಸಹಿತ ಮೊದಲಿನ 4 ದಿವಸಗಳು ಬಹುತೇಕ ಬಿಸಿಲಿನ ವಾತಾವರಣ ತಾವು ನೋಡಬಹುದು, ಒಣ ವಾತಾವರಣವನ್ನ ತಾವು ನೋಡಬಹುದು. ಹಿಂಗಾಗಿ ತಮ್ಮ ಏನು ಕೊಯ್ಲಿನ ಚಟುವಟಿಕೆಗಳಿರಬಹುದು ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಕೊಳ್ಳುವುದಕ್ಕೆ ಇದು ಅನುಕೂಲ ಒದಗಿಸಬಹುದು. ಎಲ್ಲೆಲ್ಲಿ ನೆಲ ಒಣಗಿದೆ ಅಲ್ಲಿ ಚಟುವಟಿಕೆ ಮಾಡೋದಕ್ಕಂತೂ ಬಹಳಷ್ಟು ಅವಕಾಶಗಳು ಸಿಗಬಹುದು. ಇನ್ನ ಮುಂದಿನ 3 ದಿವಸಗಳು ಅಂತಂದ್ರ ರವಿವಾರ 19th ಮಂಗಳವಾರ 21st ತನಕ ಈ ಅವಧಿ ಒಳಗೆ ವಾತಾವರಣ ಬದಲಾಗುವಂತಹ ಸಾಧ್ಯತೆಗಳದಾವ. ಈ ಅವಧಿ ಒಳಗೆ ನಾವು ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ಪಡೆಯಬಹುದಾಗಿದೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ಕೂಡ ನಮಗೆ ಸಂಪರ್ಕ ಮಾಡಿ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಯಾರ್ಯಾರು ಇನ್ನು ತನಕ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಮಾಡಿಕೊಂಡು ಈ ಮಾಹಿತಿಯನ್ನ ನೇರವಾಗಿ ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಮುಂಜಾನೆ 6:50 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣಂತ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 519ನೇ ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ರುಳಿ. ಈಗ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನ ಕೇಳೋಣ. ನಾಳರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನಿ ಜಗ ಬಾಂಬಿ ಕೋಲ. ನಾಳರೊಳಗ ನಿನ್ನ ಮಹಿಮಾ ತಿಳಿಯ ಬಂದಿನಿ ಕರಿ ಎಲ್ಲ ಅನುಕೂಲ. ನಾಳರೊಳಗ ನಿನ್ನ ಮಹಿಮಾ ತಿಳಿಯ ಬಂದೇನಾ ಕರಿ ಎಲ್ಲ ಅನುಕೂಲ. ಪೈಲ ಸೀತ ಜನಕ್ಕಾಗಿ ಹುಟ್ಟಿದವನಿ ಜತಿ ಅವತಾರಿನ. ಪೈಲ ಸೀತ ಜನಕ್ಕಾಗಿ ಹುಟ್ಟಿದವನಿ ಸೀತ ಜಾನಕ್ಕಾಗಿ ಹುಟ್ಟಿದವನೇನ ಶಕ್ತಿ ಅವತಾರೇನ. ಪೈಲ ಸೀತ ಜಾನಕ್ಕಾಗಿ ಹುಟ್ಟಿದವನೇನ ಶಕ್ತಿ ಅವತಾರೇನ. ಪೈಲ ಸೀತ ಜಾನಕ್ಕಾಗಿ ಹುಟ್ಟಿದವನೇನ ಶಕ್ತಿ ಅವತಾರೇನ. ಹತ್ತ ಮುಖದ ರಾವಣನ ಒಡಸಿದಿ ಪ್ರಾಣಾಲಂಕ ಸುಟ್ಟ ಹನುಮಾನ. ಹತ್ತ ಮುಖದ ರಾವಣನ ಒಡಸಿದಿ ಪ್ರಾಣಾಲಂಕ ಸುಟ್ಟ ಮುಖದ ರಾವಣನ ಒಡಸಿದಿ ಪ್ರಾಣ ಲಂಕ ಸುತ್ತ ಹನುಮಾನ ಹತ್ತ ಮುಖದ ರಾವಣನ ಒಡಸಿದಿ ಪ್ರಾಣ ಲಂಕ ಸುತ್ತ ಹನುಮಾನ ಹತ್ತ ಮುಖದ ರಾವಣನ ಒಡಸಿದಿ ಪ್ರಾಣ ಲಂಕ ಸುಟ್ಟ ಹನುಮಾನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಸತ್ಯ ವಚನ ಪಾಂಡುರೊಳಗ ಧರ್ಮ ರಾಜನ ಚರ ಪಗಡಿ ಆಟನ ಜೂಜನಾಡಿ ಸೋತುವಾದ ರಡವಿ ಅರಣ ಉಳಿಯಲಿಲ್ಲೋ ಹೇನೇನ ಜೂಜನಾಡಿ ಸೋತುವಾದ ರಡವಿ ಅರಣ ಉಳಿಯಲಿಲ್ಲೋ ಹೇನೇನ ಜೂಜನಾಡಿ ಸೋತುವಾದ ರಡವಿ ಅರಣ ಉಳಿಯಲಿಲ್ಲೋ ಹೇನೇನ ಜೂಜನಾಡಿ ಸೋತುವಾದ ರಡವಿ ಅರಣ ಉಳಿಯಲಿಲ್ಲೋ ಹೇನೇನ ಜೂಜನಾಡಿ ಸೋತು ಹೋದ ರಡವಿ ಅರಣ ಉಳಿಯಲಿಲ್ಲೋ ಹೇನೇನ ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಪುಂಡ ಪರಸುರ ಮುನ್ನ ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಪುಂಡ ಪರಸುರ ಮುನ್ನ ಧೂಳ ಕೊಳ್ಳ ಕಂಡು ಮೆಟ್ಟು ಧೂಳ ಕೊಳ್ಳ ಕಂಡು ಮೆಟ್ಟು ಹಡಿದು ಮಗನ್ನ ಪುಂಡ ಪರಸುರ ಮುನ್ನ ಇವಳ ಕೊಳ್ಳ ಗಂಡು ನೆಟ್ಟು ಹಡೆದೇವು ಮಗನ್ನ ಪುಂಡ ಪರಶುರಾಮನ್ನ ಇವಳ ಕೊಳ್ಳ ಗಂಡು ನೆಟ್ಟು ಹಡೆದೇವು ಮಗನ್ನ ಪುಂಡ ಪರಶುರಾಮನ್ನ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿ ಅವರನ್ನ ಒಡೆದು ಕೆಡವೇನು ಎಣ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿ ಅವರನ್ನ ಒಡೆದು ಕೆಡವೇನು ಎಣ ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕೆಡಿದನು ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕೆಡಿದನು ಪರಶುರಾಮ ಹುಟ್ಟಿ ಬಂದ ಕ್ಷತ್ರಿಯವರನ್ನ ಒಡೆದು ಕೆಡವೇನು ಯಾಣ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಪಾದರ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಬಾದರೆ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ದೇಶದೊಳಗ ಬಾದರೆ ಕಂಡಿ ಕವಿ ಲೋಚನ ಇದ್ದ ಬಾಲ ಹನುಮಾನ ಒಳಗ ಸರಿಯ ಗಾಣೇನ ಜಗದಾಂಬಿ ಕೂನ ಕಾಲರೊಳಗ ನಿನ್ನ ಮೈಮಾ ತಿಳಿಯ ಬಂದೇನ ಕರಿ ಎಲ್ಲರ ಕೂನ ಕಾಲರೊಳಗ ನಿನ್ನ ಮೈಮಾ ತಿಳಿಯ ಬಂದೇನ ಜಗದಾಂಬಿ ಕೂನ ನಾರರೊಳಗ ನಿನ್ನ ಮೈಮಾ ತಿಳಿಯ ಬಂದಿರೇ ಕರಿ ಎಲ್ಲರ ಕೂನ ನಾರರೊಳಗ ನಿನ್ನ ಮೈಮಾ ತಿಳಿಯ ಬಂದಿರೇ ಕರಿ ಎಲ್ಲ ಅನುಕೂಲ ಕಾಲರೊಳಗ ನಿನ್ನ ಮೈಮಾ ತಿಳಿಯ ಬಂದೇನ ಕರಿ ಎಲ್ಲ ಅನುಕೂಲ ಕೈಲಾಸಿದ್ಧ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರೇನ ಕೈಲಾಸಿದ್ಧ ಜನಕ್ಕಾಗಿ ಹುಟ್ಟಿದವ ನೀನ ಶಕ್ತಿ ಅವತಾರೇನ ಕೈಲಾಸಿದ್ಧ ಜಾನಕ್ಕಾಗಿ ಹುಟ್ಟಿದವು ನೀನ ಶಕ್ತಿ ಅವತಾರಯ್ಯನ ಕೈಲಾಸಿದ್ದ ಜಾನಕ್ಕಾಗಿ ಹುಟ್ಟಿದವು ನೀನ ಶಕ್ತಿ ಅವತಾರಯ್ಯನ ಆದಿಶಕ್ತಿ ನಿನ್ನ ಹಾಲ್ಕುದೋ ಉದೋ ಕರಿವಿರಿಗೆ ನಿನ್ನ ಹಾಲ್ಕುದೋ ಚಣ್ಣ ಮಾಡಿ ಸಲವಮ್ಮ ವರವ ನಿಂದಮ್ಮ ಬಾಲನ್ನ ಮಾಡಿ ಸಲವಮ್ಮ ಶಕ್ತಿ ನಿಂದಮ್ಮ ಬಾಲನ್ನ ಮಾಡಿ ಸಲವಮ್ಮ ವರವ ನಿಂದಮ್ಮ ಚಂದನ್ನ ಮಾಡಿ ಸಲವಮ್ಮ ವರವ ನಿಂದಮ್ಮ ಎಲ್ಲ ದೇವರ ಮುಂದ ಕಲ್ಲಿನ ಮೋರ್ವಲಿಗೊಂಡ ಬಲ್ಲೆ ದುಲಿಯವ್ವ ಬಂತೆ ಆ ಶಕ್ತಿ ನಿಂದಮ್ಮ ಬಳ್ಳಿ ನಿಲಿಯವ್ವ ನಿಜವಂತಿ ಬರುವ ನಿಂದಮ್ಮ ಬಳ್ಳಿ ನಮ್ಮವ್ವ ನಿಜವಂತಿ ಬರುವ ನಿಂದಮ್ಮ ರಾಮಣ್ಣ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳುತ್ತಿದ್ದೀರಿ. ಕೇಳಿ ಇದೇ ಕಲಾವಿದರಿಂದ ಇನ್ನೊಂದು ಚೌಡ್ಕಿ ಪದ. ಅಕ್ಕ ಕೇಳನ್ನ ಉವಕಾರದಿಂದ ಅಲಿಯಲ್ಲಮ್ಮ ಗೋಗಾನು ಬಾ ಬಿಂಕಾದ ಮಾಚರ್ಯ ಹೊಳಿಯಾನು ಬಾ ಕಕ್ಕನ ಕತಿಯಂದು ಗಾಣಾನು ಬಾಬಾ ಇವಳು ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಮೋಳನು ಬಾ ಅಕ್ಕ ಕೇಳ ನಾವು ಅಕ್ಕಾರದಿಂದಲಿ ಎಲ್ಲಮ್ಮ ಹೋಗಾನು ಬಾಪ್ ಅಬಿಂಕದ ಮಾಚೇರೆ ಹೊಳಿಯನು ಬಾಪ್ ಕಕ್ಕನ ಕತಿ ಎಂದು ಗಾಣಾನು ಬಾಬಾ ಏಳು ಕೊಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾಪ್ ಏಳು ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಸತ್ವಂತ ಸೇವಾನ ಮಾಡಾನು ಬಾ ಉದ ಉದಯನು ದಾಳೇನು ಬಾಬಾ ಯೋಳ ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಜಂಡೆ ಜಂಡದವರು ಜಾಮುಂಡ ಹಡಗಿಯ ಜಂಡೆ ಜಂಡದವರು ಜಾಮುಂಡ ಹಡಿಯ ಗಂಡ ಸರಿಯಲ್ಲ ಎಣ್ಣಿನ ಹುಡುಗಿ ಉಟ್ಟುಕೊಂಡು ಬರುತ್ತಾರ ತಾಯಿಯ ಗುಡಿಗೆ ಕವಡಿ ಸರ ಕೊರಳಲ್ಲಿ ಹಾಕಿಕೊಂಡು ಕೊಡ ಒತ್ತು ನೋಡ ಮಳಸಿ ಕುಡಿ ಬರೋ ಎಲ್ಲಮ್ಮ ಹೋಗನು ಬಾ ಅಭಿಂಕದ ಮಾಚೇರೆ ಬಾಳಿಯನು ಬಾ ಕಕ್ಕನ ಕತಿಯಂದು ಗಾಣಾನು ಬಾಬಾ ಏಳು ಕೊಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ಏಳು ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಸಚಿವಂತ ಸೇವಾನ ಮಾಡಾನು ಬಾ ಉದಾ ಉದಯನು ದಾಡೇನು ಬಾಬಾ ಇವಳಕ್ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಎತ್ತ ನೋಡಿದರೆ ಕತ್ರಿ ಬಜಾರ ಎತ್ತ ನೋಡಿದರೆ ಕತ್ರಿ ಬಜಾರ ಗಿಡದ ತಿರುಗುತ್ತಾರೋ ಜಗದ ಜುಗೇರ ಸುತ್ತ ತಿರುಗುತ್ತಾರೋ ಜಗದ ಜುಗೇರ ಜನರು ಬದರು ಉದಯ ಎಂದು ತಿರುಗುತ್ತಾರೋ ಲೆಕ್ಕವಿಲ್ಲದ ಲಕ್ಷದ ಜನರ ಎಲ್ಲಮ್ಮ ಹೋಗಾನು ಬಾ ಬಿಂಕದ ಮಾಚರ ಬಳಿಯನು ಬಾ ಕಕ್ಕನ ಕತಿಯಲ್ಲೂ ಕಾಣಾನು ಬಾಬಾ ಕೊಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಬೇವಿ ನುಟ್ಟಿಗೆ ಹುಟ್ಟು ಭಂಡಾರ ದರಸಿಯ ಪಾದ ಪೂಜೆ ಒಳಗೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಸತ್ಯವಂತ ಸೇವಾನ ಮಾಡಾನು ಬಾ ಉದಾವುದ ಎಲ್ಲೋ ತಾಡಾನು ಬಾಬಾ ಏಳು ಕೊಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ಅವತಾರ ಪರಶುರಾಮ ಅವತಾರ ಪರಶುರಾಮ ಬಂದನೇ ಅವತಾರ ಬಾಲುರಾಮ ಬಂದನೇ ಅವತಾರ ಪರಶುರಾಮ ಅವತಾರ ಬಾಲುರಾಮ ಬಂದನೇ ಅವತಾರ ಪರಶುರಾಮ ಅವತಾರ ಪರಶುರಾಮ ಅವತಾರ ಪರಶುರಾಮ ಬಂದನೇ ಅವತಾರ ಬಾಲುರಾಮ ಬಂದನೇ ಬಂದನೇ ಏನಂದನೇ ಅವತಾರ ಪರಶುರಾಮ ಅವತಾರ ಪರಶುರಾಮ ಬಂದನೇ ಅವತಾರ ಬಾಲುರಾಮ ಬಂದನೇ ಅತ್ತವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಹತ್ತು ಅವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಹತ್ತವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಹತ್ತು ಅವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಅವತಾರ ಪರಶುರಾಮ ಬಂದನೇ ಇದುವರೆಗೆ